ಮತ್ತು ಜೇನುತುಪ್ಪ ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ, ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಅರಣ್ಯ ಸಸಿ ವಿತರಣೆ ಕಾರ್ಯಕ್ರಮ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯ ಅಧಿಕಾರಿಗಳಾದ ಮಯೂರ್ ಕಾರ್ವೇಕರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ನಮ್ಮಲ್ಲಿ ಈ ಅರಣ್ಯ ಸಂಪತ್ತಿಗೆ ನಾವು ವಿಶೇಷವಾದ ಮಹತ್ವವನ್ನು ಕೊಡಬೇಕಾಗಿದೆ. ಅರಣ್ಯ ನೀತಿ ಪ್ರಕಾರ ನಮ್ಮ ದೇಶದ ಮೂರನೇ ಒಂದು ಭಾಗ ಅರಣ್ಯದಿಂದ ಆವೃತ ಆಗಿರಬೇಕು. ಆದರೆ ನಮ್ಮಲ್ಲಿ ಅದಕ್ಕಿಂತ ಬಹಳಷ್ಟು ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಕೊಡಗು ಜಿಲ್ಲೆ ಇದಕ್ಕೆ ಒಂದು ಅಪವಾದ ಅಂತ ಹೇಳ್ಬೋದು. ಆದರೂ ಕೂಡ ನಮ್ಮಲ್ಲಿ ಅರಣ್ಯ ಹೆಚ್ಚಾಗಿದೆ ಅಂತ ನಾವು ಮೈ ಮರೆಯೋ ಹಾಗಿಲ್ಲ. ಯಾಕೆಂದರೆ ಜಾಗತಿಕ ತಾಪಮಾನದಿಂದ ಮಳೆಯಲ್ಲಿ ಏರುಪೇರು, ವಿಪರೀತ ಬಿಸಿಲು, ಇಂಥವೆಲ್ಲ ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದೇ ಪರಿಹಾರ ಅಂದರೆ ಅರಣ್ಯೀಕರಣ. ಈ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ವಿಭಾಗಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾವೆ. ಅದರಲ್ಲಿ ಈ ಮುಂಗಾರಿನ ಪ್ರಾರಂಭದಲ್ಲಿ ಸಾರ್ವಜನಿಕರಿಗೆ ಈ ಅರಣ್ಯ ಸಸಿಗಳನ್ನು ವಿತರಣೆ ಮಾಡುವಂಥದ್ದು ಕೂಡ ಒಂದು ಮುಖ್ಯವಾದ ಕ್ರಮ. ಈ ವಿಚಾರದ ಬಗ್ಗೆ ನಮಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿಗಳಾದಂಥ ಮಯೂರ್ ಕಾರ್ವೇಕರ್ ಅವರು ಇದ್ದಾರೆ. ಅವರಿಂದ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮಯೂರ್ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ಈಗ ನಮ್ಮ ಕೊಡಗು ಜಿಲ್ಲೆ ಅರಣ್ಯದ ದೃಷ್ಟಿಯಿಂದ ಒಂದು ಸಮೃದ್ಧವಾದ ಜಿಲ್ಲೆ ಅಂತ ಹೇಳ್ಬೋದು. ಆದರೂ ಇಲ್ಲಿ ಅರಣ್ಯೀಕರಣಕ್ಕೆ ನಾವು ಯಾಕಾಗಿ ಪ್ರೋತ್ಸಾಹ ಕೊಡಬೇಕು ಅಂತೀರಿ ಸರ್? ಒಂದು ಗೌರ್ಮೆಂಟ್ದು ಸೆಟ್ ಆಫ್ ರೂಲ್ಸ್ ಇದ್ದಾವೆ. ಒಂದು ಕಂಟ್ರಿ ಇದ್ರೆ ಅದರದ್ದು ಇಷ್ಟು ಪರ್ಸೆಂಟೇಜ್ ಫಾರೆಸ್ಟ್ ಇರಬೇಕು ಅಂತ ಇದೆ. ಅದರಲ್ಲಿ ಏನಾದ್ರು ವ್ಯತ್ಯಾಸ ಆದರೆ, ಅದರಲ್ಲಿ ಏನಾದ್ರು ಬ್ಯಾಲೆನ್ಸ್ ಚೇಂಜಸ್ ಆದರೆ, ಅದು ಬರೀ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಪಕ್ಷಿ ಪ್ರಾಣಿ ಜೀವಜಂತು ಎಲ್ಲದರ ಮೇಲೂ ಬಹಳ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ಆ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ, ಒಂದು ಪ್ರಕೃತಿನ ಕಾಪಾಡಲಿಕ್ಕೆ ಸರಿಯಾದ ಟೈಮಲ್ಲಿ ಸರಿಯಾದ ಸೀಸನಲ್ಲಿ ಮಳೆ ಬರಬೇಕು. ಬೇಸಿಗೆಗಾಲದಲ್ಲಿ ಬರೀ ಬೇಸಿಗೆ ಇರಬೇಕು, ಚಳಿಗಾಲದಲ್ಲಿ ಚಳಿ ಇರಬೇಕು. ಬಟ್ ಈಗ ಏನಾಗ್ತಾ ಇದೆ, ಅದೆಲ್ಲ ಒಂಥರ ಮರ್ಜ್ ಆಗಿ ಬೇಸಿಗೆಗಾಲದಲ್ಲಿ ಮಳೆ ಆಗ್ತಾ ಇದೆ, ಮಳೆಗಾಲದಲ್ಲಿ ಬಿಸಿ ಇರ್ತದೆ, ಸೂರ್ಯ ಜಾಸ್ತಿ ಇರ್ತಾನೆ. ಈ ಎಲ್ಲ ಒಂದು ನಿಟ್ಟಿನಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕೆ ಫಾರೆಸ್ಟ್ನ ಆದಷ್ಟು ಹೆಚ್ಚಿನ ಮಟ್ಟಿಗೆ ಸಮೃದ್ಧವಾಗಿ ಗ್ರೀನರಿ ಬೆಳೆಸಲಿಕ್ಕೆ ಫಾರೆಸ್ಟ್ನ ಕಾಪಾಡಲೇಬೇಕಾಗುತ್ತೆ. ಇನ್ನೂ ಜಾಸ್ತಿ ಪ್ಲಾಂಟೇಷನ್ಗಳನ್ನ ಮಾಡ್ತಾನೆ ಹೋಗ್ಲೇಬೇಕಾಗುತ್ತೆ. ಅಂದ್ರೆ ನೀವು ಈ ನೆಡುತೋಪುಗಳನ್ನ ಬೆಳೆಸುವಂತ ಕಾರ್ಯಕ್ರಮ ಕೂಡ ಇದೇ ಅರಣ್ಯ ಇಲಾಖೆಯಲ್ಲಿ? ಹೌದು ಸರ್. ಮತ್ತೆ ವನ್ಯಜೀವಿಗಳ ಸಂರಕ್ಷಣೆನೂ ಕೂಡ ಇದ್ದೇ ಇರುತ್ತೆ. ಎಸ್. ಇದರ ಜೊತೆಗೆ ಈ ಸಾಮಾಜಿಕ ಅರಣ್ಯ ವಲಯ ಅಂತಲೂ ಕೂಡ ಮಾಡ್ಕೊಂಡಿರ್ತೀರ? ಹೌದು. ಇದರ ಪ್ರಾಮುಖ್ಯತೆ ಏನು ಅಂತೀರಿ? ಈ ವರ್ಡ್ ಸಾಮಾಜಿಕ ಅರಣ್ಯ ವಲಯ ಇದರಲ್ಲೇ ಇದೆ. ಆ ವರ್ಡ್ ಸ್ಟಾರ್ಟಿಂಗ್ ಸಾಮಾಜಿಕ ಅಂತ ಇದೆಯಲ್ಲ, ಪೂರ್ತಿ ಒಂದು ಅರಣ್ಯ ಇಲಾಖೆಯಲ್ಲೇ ಸಾಮಾಜಿಕ ಅಂತ ಆ ವರ್ಡ್ ಬಂದ ತಕ್ಷಣ ನಾವು ಜನರ ಜೊತೆ ಬಹಳ ಮಿಂಗಲ್ ಆಗೋದು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಫೀಲ್ಡ್ ಸ್ಟಾಫ್ ಎಲ್ಲರೂ ಯೂನಿಫಾರ್ಮ್ ಮೇಲೆ ಇರ್ತಾರೆ. ಯೂನಿಫಾರ್ಮ್ ನೋಡಿದ ತಕ್ಷಣ ಜನರಿಗೆ ಅಯ್ಯೋ ಪೊಲೀಸರು ಅಂತ ಹೇಳಿ ಒಂದು ಏನೋ ಒಂದು ಮೈಂಡ್ ಸೆಟ್ ಆ ತರ ಇರುತ್ತೆ. ಇವರಿಂದ ಆದಷ್ಟು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಒಂದು ಬರುತ್ತೆ. ಆದ್ರೆ ನಮ್ಮ ಸಾಮಾಜಿಕ ಅರಣ್ಯ ವಲಯಗಳಲ್ಲಿ ಏನಿದೆ, ನಾವು ಆದಷ್ಟು ಜನರ ಜೊತೆ ಬೆರಗಿ ಜನರನ್ನ ಅವರ ಲಿವಿಂಗ್ ಸ್ಟೈಲ್ ಏನಿದೆ ಅದನ್ನ ಹೆಚ್ಚಿಸಬೇಕು. ಜನರಿಗೆ ಗೌರ್ಮೆಂಟ್ ಇಂದ ಬರುವಂತಹ ಬೇರೆ ಬೇರೆ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಎಷ್ಟೊಂದು ಜನರಿಗೆ ಸ್ಕೀಮ್ಗಳ ಬಗ್ಗೆ ಮಾಹಿತಿನೇ ಇರಲ್ಲ, ಎಷ್ಟೊಂದು ದೊಡ್ಡ ದೊಡ್ಡ ಸ್ಕೀಮ್ಗಳು ಇರ್ತವೆ ಆದ್ರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಜನರ ಜೊತೆ ಆದಷ್ಟು ಮಿಂಗಲ್ ಆಗಿ ಜನರನ್ನ ಕರ್ಕೊಂಡು ಈ ಅರಣ್ಯನ ಸಮೃದ್ಧಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಾಮಾಜಿಕ ಅರಣ್ಯ ವಲಯಗಳು ಇರ್ತವೆ. ಇದು ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ. ಹೌದು. ಅಂದ್ರೆ ಈ ಅರಣ್ಯ ಸಸ್ಯಗಳನ್ನ ಬೆಳೆಸಿ ಸಾರ್ವಜನಿಕರಿಗೆ ವಿತರಣೆ ಮಾಡುವಂತದ್ದು ಕೂಡ ಒಂದು ಮುಖ್ಯವಾದ ಸಾಮಾಜಿಕ ಅರಣ್ಯ ವಲಯ ಯೋಜನೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದಾ? ಹೌದು ಸರ್. ಈಗ ಒಂದು ಸಸಿಗಳು ಬೆಳೆಸಲಿಕ್ಕೆ ನಾರ್ಮಲ್ ರೇಟ್ ಏನಿರುತ್ತೆ ತುಂಬಾ ಜಾಸ್ತಿನೇ ಇರುತ್ತೆ ಸರ್. ಈಗ ನೀವು ಹೊರಗಡೆ ಪ್ರೈವೇಟ್ ನರ್ಸರಿಗಳಲ್ಲೆಲ್ಲ ಹೋದಾಗ ಸರ್ಕಾರಿ ಏನು ಇಲಾಖೆ ನರ್ಸರಿಗಳಿದಾವೆ, ಸಸ್ಯ ಕ್ಷೇತ್ರಗಳಾವೆ, ಅದಕ್ಕೆ ಮತ್ತು ಈ ಪ್ರೈವೇಟ್ ನರ್ಸರಿಗಳಿಗೆ ಕಂಪೇರ್ ಮಾಡಿದ್ರೆ ರೇಟ್ ಅಲ್ಲಿ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಆದ್ರೆ ಸರ್ಕಾರ ರೈತರಿಗೋಸ್ಕರ ಸರ್ಕಾರದ ಅತಿ ಕಡಿಮೆಯಾದ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ಮಾರಾಟ ಮಾಡ್ತಾರೆ ನಮ್ಮ ನರ್ಸರಿ ಮುಖಾಂತರ. ನಮ್ಮಲ್ಲಿ ಒಂದು ಚಿಕ್ಕ ಪಾಕೆಟ್ 6x9 ಸೀಡ್ಲಿಂಗ್ ನಾವು ಮಾರಬೇಕಾದ್ರೆ ಸರ್ಕಾರದ ರಿಯಾಯಿತಿ ದರದಲ್ಲಿ ಬರೀ 6 ರೂಪಾಯಿ ಚಿಕ್ಕ ಪಾಕೆಟ್ನ ಗಿಡಕ್ಕೆ. ಇನ್ನು ಅದೇ ತರ ದೊಡ್ಡ ಪಾಕೆಟ್ಗೆ ಹೋದಾಗ 23 ರೂಪಾಯಿ. ಇದೇ ನಾವೆಲ್ಲಾರು ಪ್ರೈವೇಟ್ ನರ್ಸರಿಗಳಲ್ಲಿ ಕಂಪೇರ್ ಮಾಡಕ್ ಹೋದಾಗ ಅಲ್ಲಿ ಸುಮಾರು 80-120 ರೂಪಾಯಿವರೆಗೆ ಇರುತ್ತೆ. ಆದ್ರೆ ಇದು ರೈತರಿಗೆ ಬೆನಿಫಿಟ್ ಆಗ್ಲಿ, ರೈತರು ಇದ್ರದ್ದು ಆದಷ್ಟು ಉಪಯೋಗ ತಗೊಳ್ಳಿ, ಬಡ ಜನರು ಬಿಲೋ ಪಾವರ್ಟಿ ಲೈನ್ ಇದ್ದವರು ಈ ತರದ ಉಪಯೋಗ ತಗೊಂಡು ಒಂದು ತಮ್ಮ ಜೀವನಕ್ಕೆ ಒಂದು ಆಧಾರ ಮಾಡ್ಕೊಳ್ಳಿ, ಅದರಿಂದ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಒಂದು ರಿಯಾಯಿತಿ ದರದಲ್ಲಿ ಇದನ್ನ ನಿಗದಿಪಡಿಸಿರುತ್ತೆ. ಅಂದ್ರೆ ಹಣವನ್ನು ಕೊಟ್ಟು ಕೊಂಡ್ಕೊಂಡಾಗ ಅದನ್ನ ಬೆಳೆಸಬೇಕು ಉಳಿಸಬೇಕು ಅನ್ನೋ ತುಡಿತ ಹೆಚ್ಚಾಗುತ್ತೆ. ಹೌದು ಹೌದು. ಅದು ಕೂಡ ಅದರಿಂದ ಹಿಂದೆ ಇರುವಂತಹ ಒಂದು ತತ್ವ ಅಂತ ಹೇಳಬಹುದು. ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನ ಆಗ್ತಾ ಇರೋದು. ಇದು ಮುಖ್ಯವಾಗಿ 100 ದಿನಗಳ ಉದ್ಯೋಗವನ್ನು ಗ್ರಾಮೀಣ ಕುಟುಂಬಗಳಿಗೆ ನೀಡುವಂಥದ್ದು. ಅದರಲ್ಲಿ ಈ ಒಂದು ಅರಣ್ಯೀಕರಣವನ್ನು ಹೇಗೆ ಅಂತರ್ಗತಗೊಳಿಸಲಾಗಿದೆ, ಸೇರಿಸಿಕೊಳ್ಳಲಾಗಿದೆ ಅಂತೀರಿ? ಅರಣ್ಯೀಕರಣದಲ್ಲಿ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು ಬೇರೆ ಬೇರೆ ಇಲಾಖೆಗಳದ್ದು ಕಾಮಗಾರಿಗಳು ಇದಾವೆ. ಅದರಲ್ಲಿ ನಮ್ಮ ಕೃಷಿ ಅರಣ್ಯೀಕರಣ ಅಂತ ಹೇಳಿ ಇದು ಒಂದು ಕಾಮಗಾರಿ ಹೆಸರು. ಇದರಲ್ಲಿ ಏನ್ ಮಾಡ್ಬೇಕಂದ್ರೆ, ಕೊಡಗು ಜಿಲ್ಲೆಯಲ್ಲಿ 3 ತಾಲೂಕಿನಲ್ಲಿ ನಮ್ಮ ನರ್ಸರಿಗಳಿದಾವೆ. ಮಡಿಕೇರಿ ತಾಲೂಕಿನಲ್ಲಿ ಹೊದ್ದೂರು ಗ್ರಾಮ ಪಂಚಾಯತಿಯಲ್ಲಿ ವಾಟೆಕಾಡ್ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ನಮ್ದು ಇಲಾಖಾ ಸಸ್ಯಕ್ಷೇತ್ರ ಇದೆ. ಅಲ್ಲಿಂದ ಸಸಿಗಳನ್ನ ಉಚಿತವಾಗಿ, ಇದಕ್ಕೆ ಯಾವುದೇ ದುಡ್ಡು ಕೊಡ್ಬೇಕಂತ ಏನಿಲ್ಲ, ಬಟ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವನು ಅರ್ಹನಾಗಿರ್ಬೇಕು, ಬಿಲೋ ಪಾವರ್ಟಿ ಲೈನ್ ಇರಬೇಕು, ಅಥವಾ ಆಗ್ಲೇ ಹೇಳಿದಂಗೆ ಆ 8 ಕ್ಯಾಟಗರಿ, ವಿಡೋ ಇದ್ರೆ ಅಥವಾ ವುಮನ್ ಹೆಡೆಡ್ ಫ್ಯಾಮಿಲಿ ಇದ್ರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ರೆ, SC/ST ಕ್ಯಾಟಗರಿ ಇದ್ರೆ, ಅವ್ರಿಗೆ ಕಂಪ್ಲೀಟ್ ಆಗಿ ಫ್ರೀ, 1 ರೂಪಾಯಿನೂ ತಗೊಳ್ಳೋದಿಲ್ಲ. ಕಂಪ್ಲೀಟ್ ಆಗಿ ಫ್ರೀ ಗಿಡ ಕೊಡೋದಲ್ಲದೆ, ಸರ್ಕಾರ ಅವ್ರಿಗೆ ಆ ಗಿಡ ತನ್ನ ಜಮೀನಿನಲ್ಲಿ ನೆಟ್ಕೊಂಡಿದ್ದಕ್ಕೆ ಪ್ರೋತ್ಸಾಹ ಧನ ಕೊಡೋದು. 100 ಗಿಡ ನೆಟ್ರೆ ಆ ರೈತನಿಗೆ 8,000 ರಿಂದ 14,000 ವರೆಗೆ, ಬರೀ 100 ಗಿಡ ನೆಟ್ಕೊಂಡ್ರೆ 8,000 ರಿಂದ 14,000 ವರೆಗೆ ಪ್ರೋತ್ಸಾಹ ಧನ ಗಿಡ ನೆಟ್ಕೊಂಡಿದ್ದಕ್ಕೆ ಸರ್ಕಾರ ಕೊಡುತ್ತೆ. ಇಷ್ಟೊಂದು ಒಳ್ಳೆಯಾದ ಸ್ಕೀಮ್ ಗವರ್ಮೆಂಟ್ ರೈತರಿಗೆ ಅಂತ ಕೊಡ್ತಾ ಇದೆ. ಅಂದ್ರೆ ಅವರ ಶ್ರಮಕ್ಕೂ ಕೂಡ ಫಲ ಸಿಗುತ್ತೆ. ಹೌದು ಹೌದು. ಆ ಗುಂಡಿ ತೆಗೆಯೋದಕ್ಕೆ, ಅದನ್ನ ಗುಂಡಿ ತೆಗೆಯೋದಕ್ಕೆ, ಆ ಗಿಡನ ನಮ್ಮ ನರ್ಸರಿಯಿಂದ ಅವ್ರಿಗೆ ಸಾಗಿಸೋದಕ್ಕೆ, ಅದನ್ನ ಲೋಡ್ ಅನ್ಲೋಡ್ ಮಾಡ್ಕೊಳಕ್ಕೆ, ಎಲ್ಲದೂ ಸೇರಿಸ್ಕೊಂಡು ಪ್ಲಸ್ ಆ ಗಿಡನ ನೋಡ್ಕೊಳಕ್ಕೆ, ಪೋಷಣೆ ಮಾಡಕ್ಕೆ, ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಕ್ಕೆ, ಅದಕ್ಕೊಂದು ಕೋಲ್ ಕಟ್ಟೋದಕ್ಕೆ, ಇದೆಲ್ಲ ಮಾಡೋದಕ್ಕೂ ಸೇರಿ ಒಂದು ಪ್ರೋತ್ಸಾಹ ಧನ 8,000 ರಿಂದ 14,000. 100 ಗಿಡ ನೆಟ್ಕೊಂಡ್ರೆ 8,000 ರಿಂದ 14,000 ಕೊಡ್ತದೆ, ಜೊತೆಗೆ ಸಸಿಗಳು ಉಚಿತವಾಗಿ ಸಿಗ್ತದೆ. ಹೌದು ಹೌದು. ಸಸಿಗಳ ಮೌಲ್ಯನೂ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೌದು. ಅಂದ್ರೆ ಮುಖ್ಯವಾಗಿ ಮಡಿಕೇರಿ ಅಂದ್ರೆ ಸ್ವಲ್ಪ ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಇಲ್ಲಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಸಸಿಗಳನ್ನ ವಿತರಿಸಲಾಗುತ್ತೆ ಅಂತೀರಿ? ನಾವು ಆದಷ್ಟು ಇಲಾಖೆಯಲ್ಲಿ ಸಸಿಗಳು ಬೆಳೆಸುವಾಗ ಲೋಕಲಿ ಈ ಹ್ಯಾಬಿಟಾಟ್ಗೆ ಸೂಟ್ ಆಗುವಂತದ್ದು, ಲೋಕಲ್ ಯಾವ ಇಲ್ಲಿ ಸಸಿಗಳ ಮರಗಳ ಜಾಸ್ತಿ ಬೆಳೆದಿರ್ತವೆ ಅಂತ ಮರಗಳಿಂದಾನೆ ಸೀಡ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಟರ್ಮ್ ಯೂಸ್ ಮಾಡ್ತಾರೆ, ಪ್ಲಸ್ ಟ್ರೀ ಅಂತ. ಪ್ಲಸ್ ಟ್ರೀ ಅಂದ್ರೆ ಈಗ ಒಂದು ಸಾಮಾನ್ಯ ಒಂದು 10 ಮರಗಳಿದ್ರೆ ಆ 10 ಮರದಲ್ಲಿ ಎಲ್ಲ ತರದ ಜೆನೆಟಿಕ್ಸ್ ಬೇರೆ ಬೇರೆ ಆಗಿರುತ್ತದೆ. ಅದರಲ್ಲಿ ಸುಪೀರಿಯರ್ ಜೆನೆಟಿಕ್ಸ್ ಯಾವ್ದಿದೆ, ಪ್ಲಸ್ ಟ್ರೀ ಅಂದ್ರೆ ದೊಡ್ಡ ಮರ, ಗಾತ್ರದಲ್ಲೂ ದೊಡ್ಡ, ಹೈಟ್ದಲ್ಲೂ ದೊಡ್ಡ, ಅಂತ ಯಾವ ಟ್ರೀ ಇರುತ್ತೆ ಅದರಿಂದ ಸೀಡ್ಸ್ ಕಲೆಕ್ಷನ್ ಮಾಡ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಇಂದ ನಮ್ಮ DRFOs, ಫಾರೆಸ್ಟ್ ಗಾರ್ಡ್ಸ್, ವಾಚರ್ಸ್ ಎಲ್ಲ ಸೇರ್ಕೊಂಡು ಸೀಡ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಪ್ಲಸ್ ಟ್ರೀ ಸೀಡ್ಸ್ ಅನ್ನ ಲೋಕಲ್ ಯಾವ ಇರ್ತವೆ ಅದನ್ನೇ ಜಾಸ್ತಿ ಒತ್ತು ಕೊಟ್ಟು ನಾವು ಇಲ್ಲಿ ಬೆಳೆಸ್ತೀವಿ. ಯಾಕಂದ್ರೆ ಹೊರಗಡೆಯಿಂದ ಏನೋ ಒಂದು ಎಕ್ಸಾಟಿಕ್ ಸ್ಪೀಸಸ್ ತಂದು ಇಲ್ಲಿ ಬೆಳೆಸೋಕ್ಕಿಂತ ನಾವು ಇಲ್ಲಿದ ಏನ್ ಲೋಕಲ್ ಹ್ಯಾಬಿಟಾಟ್ ಇದೆ, ಲೋಕಲ್ ಏನ್ ಸ್ಥಳೀಯ ಮರಗಳಿದೆ, ಅದಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ. ಹಂಗಾಗಿ ಇಲ್ಲಿ ನಾವು ಮಾಗನಿ, ನೇರಳೆ, ಧೂಪ, ಪುನರ್ಪುಳಿ, ಶಿವನೆ, ಬೀಟೆ, ಸುಬಾಬುಲ್, ನೆಲ್ಲಿ, ಅಗಸೆ, ಸಿಲ್ವರ್, ಮಳೆ ಮರ, ಹಲಸು, ನಿಂಬೆ, ಸೀಬೆ ಇತ್ಯಾದಿ ಇನ್ನೂ ಒಂದು ಕೆಲವೊಂದು ಕಾಡು ಜಾತಿ ಮರಗಳನ್ನೆಲ್ಲ ಬೆಳೆಸ್ತೀವಿ. ಈ ಎಲ್ಲ ಸಸಿಗಳು ಈಗ ಹೊದ್ದೂರು ವಾಟೆಕಾಡು ಸಸ್ಯಕ್ಷೇತ್ರದಲ್ಲಿ ಲಭ್ಯವಿದೆ. ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇದರ ಫಲವನ್ನು ಪಡೆಯುವಂತವರು ಮುಖ್ಯವಾಗಿ ಜಾಬ್ ಕಾರ್ಡ್ ಅನ್ನ ಹೊಂದಿರಬೇಕಾಗತ್ತೆ. ಹೌದು. ಮತ್ತು ಅವರು ಈ ಹಸಿರು ಕಾರ್ಡ್ ಅಥವಾ BPL ಕಾರ್ಡ್ ಅದನ್ನ ಸಲ್ಲಿಸಬೇಕಾಗತ್ತೆ. ನಮ್ಮ ಬೇರೆ ಸಾರ್ವಜನಿಕರು ಇವುಗಳನ್ನು ಪಡಿಬೇಕು ಅಂದ್ರೆ ಯಾವ ದಾಖಲಾತಿಗಳನ್ನು ಸಲ್ಲಿಸಬೇಕಾಗತ್ತೆ? ಈಗ BPL ಕಾರ್ಡ್ ಇಲ್ಲದವ್ರಿಗೂ ಕೂಡ ಸರ್ಕಾರದಿಂದ ಅದಕ್ಕೂ ಕೂಡ ಸ್ಕೀಮ್ಗಳಿದ್ದಾವೆ. ಸಾಮಾಜಿಕ ಅರಣ್ಯ ಯೋಜನೆ ಅಂತ ಒಂದಿದೆ, ಇನ್ನೊಂದು RSPD ಅಂತ ಇದೆ, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ. ಈ ಎರಡು ಯೋಜನೆಗಳಲ್ಲಿ ಈಗ ಈ ಬಿಲೋ ಪಾವರ್ಟಿ ಲೈನ್ಗಿಂತ ಮೇಲೆ ಇದ್ದವರು, ಅಂದರೆ APL ಇದ್ದವರು ಅಥವಾ ಅದರ್ಸ್ ಬೇರೆದವ್ರಿಗೆ ಎಲ್ಲರಿಗೂ ಕೂಡ ಒಂದು ಸರ್ಕಾರದ ರಿಯಾಯಿತಿ ದರ ಇದೆ. ಚಿಕ್ಕ ಬ್ಯಾಗಿಗೆ 6 ರೂಪಾಯಿ ಕೊಟ್ಟು ಸೀಡ್ಲಿಂಗ್ ತಗೋಬಹುದು, ಹಾಗೆ ದೊಡ್ಡ ಬ್ಯಾಗಿನ ಸೀಡ್ಲಿಂಗ್ ಆದರೆ 23 ರೂಪಾಯಿ ಕೊಟ್ಟು ಸಸಿಗಳನ್ನ ಪಡ್ಕೋಬಹುದು. ಅಂದ್ರೆ ಎಷ್ಟು ಸಸಿಗಳನ್ನ ಒಬ್ಬೊಬ್ಬ ರೈತರಿಗೆ ಕೊಡ್ಲಾಗತ್ತೆ? ನಾವೀಗ ಸಸಿಗಳನ್ನ ಹಂಚಬೇಕಾದ್ರೆ ಅವರಿಂದ ಕೆಲವೊಂದು ದಾಖಲಾತಿಗಳನ್ನ ತಗೋತೀವಿ. ಅವ್ರದ್ದು ಜಮೀನಿನ RTC ತಗೋತೀವಿ. ಆ RTCಯಲ್ಲಿ ಅವ್ರು ನೆಮ್ಮದಿಸಿರುವಂತ ಇಷ್ಟು ಎಕರೆ ಇದೆ, ಇಷ್ಟು ಗುಂಟೆ ಇದೆ, ಹಿಡುವಳಿ ಎಷ್ಟಿದೆ ಅಲ್ಲ, ಅದ್ರ ಮೇಲೆ ಅದ್ರ ತಕ್ಕನಾಗಿ ಕೊಡ್ತೀವಿ. ಒಂದು ಹೆಕ್ಟರ್ಗೆ ಅಂತ ಹೇಳ್ತೀವಿ, 2.5 ಎಕರೆಗೆ 100 ರಿಂದ 400 ಗಿಡ ಕೊಡ್ತೀವಿ. ಅಂದ್ರೆ ಈ 100 ರಿಂದ 400 ಯಾವ ತರ ಅಂದ್ರೆ, ಒಬ್ಬ ರೈತ 100 ಗಿಡ ತಗೊಂಡೋದ್ರೆ ಅದನ್ನ ತೋಟದಲ್ಲಿ ಪೂರ್ತಿ ಎಲ್ಲ ಅದನ್ನೇ ಹಾಕಲ್ಲ, ಕೃಷಿ ಅರಣ್ಯೀಕರಣ ಮಾಡ್ತಾನೆ. ತನ್ನ ಕೃಷಿ ಜೊತೆ ಜೊತೆಗೆ ಈ ಅರಣ್ಯೀಕರಣ ಮಾಡ್ತಾನೆ, ಬದುಗಳಲ್ಲಿ ಹಾಕೋತಾನೆ, ಕಾಫಿ ಎಸ್ಟೇಟ್ ಅಲ್ಲಿ ಮಿಡ್ಲಲ್ಲಿ ಹಾಕೋತಾನೆ, ಶೇಡ್ಗೋಸ್ಕರ ಅಂತ ಹಾಕೋತಾನೆ, ಮತ್ತೆ ಖರಾಬ್ ಜಮೀನ್ ಅಂತ ಇರುತ್ತೆ ಹಾಕೊಳ್ತಾರೆ, ಅದಕ್ಕೋಸ್ಕರ 100 ರಿಂದ 400 ವರೆಗೆ ಅವನಿಗೆ ಗಿಡಗಳನ್ನ ಕೊಡ್ತೀವಿ. ಮುಖ್ಯವಾಗಿ ಇವುಗಳನ್ನ ನೆಡುವಂತ ವಿಧಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಅರಣ್ಯೀಕರಣ ಸ್ಟಾರ್ಟ್ ಮಾಡ್ಬೇಕಂದ್ರೆ June 5th ವಿಶ್ವ ಪರಿಸರ ದಿನಾಚರಣೆ ಅಂತ ಹಳೆ ಕಾಲದಿಂದನೂ ಆಚರಿಸ್ತಾ ಇದೀವಿ. ಅದನ್ನ ಯಾಕೆ ಆಚರಿಸ್ತಾ ಇದೀವಿ ಅಂದ್ರೆ, ಅಲ್ಲಿ ಪ್ರೀ ಮಾನ್ಸೂನ್ ಆ ಟೈಮ್ಗೆ ಸೆಟ್ ಆಗುತ್ತೆ. ಆ ಟೈಮಲ್ಲಿ ಗಿಡ ನೆಡೋದು ತೀರಾ ಒಳ್ಳೆ ಟೈಮ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಆ ಟೈಮಲ್ಲಿ ನಮ್ಮ ಸಸ್ಯಕ್ಷೇತ್ರದಿಂದ ಗಿಡಗಳನ್ನ ತಗೊಂಡು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಮಾಡುವಾಗ ಕೂಡ ಈ ಗಾಡಿಗಳಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ತೀರಾ ಒಂದು ಜೋಪಾನದಿಂದ ಮಗುನ ತಗೊಂಡೋದಂಗೆ ಅಷ್ಟೊಂದು ಕೇರ್ಫುಲ್ ಆಗಿ ತಗೊಂಡು ಹೋಗ್ಬೇಕು. ಅವುಗಳಿಗೆ ಯಾವುದೇ ಒತ್ತಡ ಉಂಟಾಗ ಒತ್ತಡ ಹಾಕ್ಬಾರ್ದು, ಅದನ್ನ ಹೆಂಗೆಂಗೋ ಹಾಕಿದ್ರೆ ಸುಮಾರು ಡ್ಯಾಮೇಜ್ ಆಗಿಬಿಡ್ತಾವೆ ಅಲ್ಲೇ. ಮತ್ತೆ ತಗೊಂಡು ಹೋದಾಗ ಈ ತರದ್ ಕೊಟ್ಟರು ಈ ತರದ್ ಕೊಟ್ಟರು ಅನ್ನೋಕ್ಕಿಂತ ಅದನ್ನ ತಗೊಂಡು ಹೋಗುವಾಗ ತೀರಾ ಜೋಪಾನದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಗುಂಡಿ ತೆಗಿಬೇಕು. ಅಲ್ಲಿ 45-60 ಕ್ಯೂಬಿಕ್ ಸೆಂಟಿಮೀಟರ್ ಗುಂಡಿ ತೆಗೆದು ಆ ಗುಂಡಿಯಲ್ಲಿ ಪಾಲಿಥಿನ್ ಚೀಲದಲ್ಲಿ ಗಿಡಗಳಿರ್ತವೆ, ಪ್ಲಾಸ್ಟಿಕ್ ಚೀಲದಲ್ಲಿ. ಆ ಪ್ಲಾಸ್ಟಿಕ್ ಚೀಲನ ನೀಟಾಗಿ ಕಟ್ ಮಾಡಿ ಮಣ್ಣಿನ ಉಂಡೆ ಏನಿರುತ್ತೆ, ಬಾಲ್ ಆಫ್ ಅರ್ತ್ ಅಂತಾರೆ, ಆ ಬಾಲ್ ಆಫ್ ಅರ್ತ್ ನ ಡಿಸ್ಟರ್ಬ್ ಮಾಡಲಾರ್ದಂಗೆ ಪಾಕೆಟ್ ಅಲ್ಲಿ ಬೆಳೆಸಿರೋ ಗಿಡನ ಆ ಗುಂಡಿಯಲ್ಲಿ ನಿಧಾನವಾಗಿ ಇಳಿಸಿ ಅದಕ್ಕೊಂದು ಕೋಲ್ ಕಟ್ಟಬೇಕು. ಯಾಕಂದ್ರೆ ಗಾಳಿ ಮಳೆಯಿಂದ ಅದು ತೀರಾ ಡೊಂಕು ಡೊಂಕು ಆಗಿ ಹೆಂಗೆಂಗೋ ಬೆಳೆಯೋಕ್ಕಿಂತ ಒಂದು ಕೋಲ್ ಕಟ್ಟಿ ಅದಕ್ಕೆ ಸೈಡ್ ಎಲ್ಲ ಮಣ್ಣಿಂದ ಅಗತ್ಯ ತರ ಮಾಡಿ ನೀರು ನಿಲ್ಲೋ ತರ ಮಾಡಬೇಕು. ಮತ್ತೆ ಗಿಡ ನೆಟ್ಟು ಒಂದು 2-3 ತಿಂಗಳು ಆದ್ಮೇಲೆ ಅದಕ್ಕೆ ಚೂರು ಚೂರು ಗೊಬ್ಬರ, DAP, ಯೂರಿಯಾ ಅಥವಾ ಸಗಣಿ ಗೊಬ್ಬರ ಹಾಕಿದ್ರೆ ತೀರಾ ಒಳ್ಳೇದು. ಅದಂತ ಮತ್ತೆ ಕೆಲವೊಂದು ಹಣ್ಣಿನ ಸಸಿಗಳನ್ನು ಕೂಡ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರಿ, ಅಲ್ಲಿ ಕಸಿ ಸಸಿಗಳನ್ನು ಏನಾದರೂ ನೀಡಲಾಗುತ್ತೆ? ಸದ್ಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಸಿ ಯಾವುದು ಮಾಡ್ತಾ ಇಲ್ಲ ಸರ್. ನ್ಯಾಚುರಲಿ ಏನ್ ಹ್ಯಾಬಿಟಾಟ್ ಇದೆ ಅದನ್ನೇ ನಾವು ಪ್ರಿಸರ್ವ್ ಮಾಡಿಕೊಂಡು ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಸಿ ಯಾವುದೂ ಇರಲ್ಲ. ಅವರು ಸರಿಯಾಗಿ ಅವನ್ನ ನೆಟ್ಟು ಪೋಷಿಸಬೇಕಾಗುತ್ತೆ. ಹೌದು ಹೌದು, ಅದು ಬಹಳ ಮುಖ್ಯವಾದ. ಬರೀ ನೆಟ್ಟರೆ ಕೆಲಸ ಮುಗಿಯಲ್ಲ, ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಚಿಕ್ಕ ಮಕ್ಕಳನ್ನ ಹೆಂಗೆ ಒಂದು ಹಂತಕ್ಕೆ ದೊಡ್ಡವರಾಗೋವರೆಗೆ ನೋಡ್ಕೋತೀವಿ, ಅದೇ ತರ ನಾವು ಸಸಿಗಳನ್ನ ಕೂಡ ಒಂದ್ ಹಂತಕ್ಕೆ ದೊಡ್ಡದಾಗೋವರೆಗೆ ಒಂದ್ 2-3 ವರ್ಷ ಅದನ್ನ ಚೆನ್ನಾಗಿ ನೋಡ್ಕೊಂಡು ಗೊಬ್ಬರ ಇರೋದು ಹಾಕಿ ಉಣಿಸಿದ್ರೆ ಅದು ಮುಂದೆ ಸೆಲ್ಫ್ ಸಸ್ಟೈನ್ಡ್ ಆಗಿಬಿಡುತ್ತೆ, ಸೆಲ್ಫ್ ಅದಕ್ಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ಬಿಡುತ್ತೆ. ಅಂದ್ರೆ ಈಗ ಪ್ರಾರಂಭಿಸಿ ಎಲ್ಲಿವರೆಗೂ ವಿತರಣೆ ಮಾಡ್ತೀರಾ ಈ ಸಸಿಗಳನ್ನ? ನಾವೀಗ ಆಲ್ರೆಡಿ ನಮ್ಮ ಸಸ್ಯಕ್ಷೇತ್ರಗಳಲ್ಲಿ ಮಾನ್ಸೂನ್ ಆಲ್ರೆಡಿ ಸೆಟ್ ಆಗಿರೋದ್ರಿಂದ ಸಸಿಗಳನ್ನ ವಿತರಣೆ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಇದು ಜುಲೈ ಅಂತ್ಯದವರೆಗೆ ಇರುತ್ತೆ ಆಲ್ಮೋಸ್ಟ್, ಡಿಪೆಂಡಿಂಗ್ ಆನ್ ಸ್ಟಾಕ್ ಅವೈಲಬಿಲಿಟಿ. ಕೆಲವೊಂದ್ಸಲ ರೈತರು ಬಂದು ಗಿಡ ಎಲ್ಲ ತಗೊಂಡಾಗ ಸಸ್ಯಕ್ಷೇತ್ರದಲ್ಲಿ ನಮ್ದು ಏನ್ ಸ್ಟಾಕ್ ಇರುತ್ತೆ ಅದು ಖಾಲಿ ಆದ್ರೆ ಅಲ್ಲಿಗೆ ಕ್ಲೋಸ್ ಮಾಡಿರ್ತೀವಿ, ಇಲ್ಲ ಇನ್ನೂ ಸಸಿಗಳು ಸ್ವಲ್ಪ ಕೆಲವೊಂದು ಉಳ್ಕೊಂಡಿದ್ರೆ ಆಗಸ್ಟ್ ವರೆಗೂ ಇದು ಕಂಟಿನ್ಯೂ ಮಾಡಿರ್ತೀವಿ. ಏನಂದ್ರೆ ಮಳೆಗಾಲದಲ್ಲೇ ನೆಟ್ಟರೆ ಆ ಸಸಿಗಳು ಚೆನ್ನಾಗಿ ಬರ್ತವೆ. ಜೊತೆಗೆ ಜುಲೈನಲ್ಲಿ ವನಮಹೋತ್ಸವ ಆಚರಿಸ್ತೀವಿ. ಹೌದು, May 22 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಅಂತಾನು ಸೆಲೆಬ್ರೇಟ್ ಮಾಡ್ತೀವಿ. ಆ ಒಕೇಜನ್ಗೂ ಕೂಡ ನಾವು ಸುಮಾರು ಸಸಿಗಳನ್ನ ಎಲ್ಲ ನೆಡ್ತೀವಿ. ಮತ್ತೆ June 5 ವಿಶ್ವ ಪರಿಸರ ದಿನಾಚರಣೆ, July 1 ವನಮಹೋತ್ಸವ, ಮತ್ತೆ ವೈಲ್ಡ್ ಲೈಫ್ ಅಕ್ಟೋಬರ್ ವೀಕ್ ಅಲ್ಲಿ ವೈಲ್ಡ್ ಲೈಫ್ ವೀಕ್ ಅಂತ ಸೆಲೆಬ್ರೇಟ್. ಅಕ್ಟೋಬರ್ ಮೊದಲನೇ ವಾರದಲ್ಲಿ ವನ್ಯಜೀವಿ ಸಪ್ತಾಹ. ಹೌದು ಸರ್, ಇವಕ್ಕೆಲ್ಲ ಪೂರಕ ಅಂದ್ರೆ ಅರಣ್ಯ. ಅರಣ್ಯ ಇದ್ರೆ ಎಲ್ಲಾನು ಸರ್. ಹೌದೌದು, ನಾವು ಮತ್ತು ನಮ್ಮ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು, ಜೀವ ಸೂಕ್ಷ್ಮ ಜೀವಿಗಳು ಎಲ್ಲವೂ ಕೂಡ. ಈ ಬಯೋಡೈವರ್ಸಿಟಿ ಅಂದ್ರೆ ಬರೀ ಮನುಷ್ಯರು ಅಷ್ಟೇ ಅಂತಲ್ಲ, ಬಯೋಡೈವರ್ಸಿಟಿ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಹಿಡಿದ ದೊಡ್ಡ ದೊಡ್ಡ ಜೀವಿ ಜಂತುಗಳು ಎಲ್ಲವೂ ಕೂಡ ಅದರಲ್ಲಿ ಬರ್ತವೆ. ಎಲ್ಲವೂ ಮತ್ತೆ ಇದ್ರನೇ ಅಷ್ಟೇ ಬ್ಯಾಲೆನ್ಸ್ ಇರುತ್ತೆ. ಈಗ ಎಕೋಸಿಸ್ಟಮ್ ಅಲ್ಲಿ ಫುಡ್ ಚೈನ್ ಯಾವ ತರ ಇರುತ್ತೆ ಅದೇ ತರ ಒಂದು ಎಕೋಸಿಸ್ಟಮ್ ಅಲ್ಲಿ ಒಂದು ಎಕೋ ಟ್ರಯಾಂಗಲ್ ಅಂತ ಬರುತ್ತೆ. ಅದರಲ್ಲಿ ಪ್ರತಿಯೊಂದು ಆರ್ಗಾನಿಸಮ್ ಒಂದು ಜೀವ ಜಂತುದು ಅದರದೇ ಆದ ಒಂದು ಮಹತ್ವ ಇದೆ. ಮಹತ್ವ ಇದೆ, ಹಾಗಾಗಿ ಜೀವ ವೈವಿಧ್ಯತೆಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಹೌದು, ಅದು ಸಸ್ಯಗಳಾಗ್ಬೋದು, ಪ್ರಾಣಿಗಳಾಗ್ಬೋದು, ಸೂಕ್ಷ್ಮಾಣುಜೀವಿಗಳಾಗ್ಬೋದು, ಪ್ರತಿಯೊಂದರಲ್ಲೂ ನಾವು ಜೀವ ವೈವಿಧ್ಯತೆಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ಈ ಅರಣ್ಯೀಕರಣ ಅನ್ನುವಂಥದ್ದು ಒಂದು ಪೂರಕವಾದ ಕೆಲಸ ಅಂತ ಹೇಳ್ಬೋದು. ಹೌದು, ಅಂದ್ರೆ ಈ ಕಾಫಿ ತೋಟಗಳಲ್ಲೂ ಸಸಿಗಳನ್ನ ಹಾಕೋದು ಕಾಫಿ ತೋಟದಲ್ಲಿ. ಹೌದು ಸರ್, ಈಗ ಕಾಫಿ ತೋಟದಲ್ಲಿ ಹಳೆ ಕಾಲದಲ್ಲಿ ಎಲ್ಲ ಸಿಲ್ವರ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು. ಆದ್ರೆ ಈಗ ರೈತರಿಗೆ ಆಗ್ಲಿ ಜನಕ್ಕಾಗ್ಲಿ ಗೊತ್ತಾಗ್ಬಿಟ್ಟಿದೆ, ಸಿಲ್ವರು ಇದು ನಮ್ಮ ಕೊಡಗಿಂದಲ್ಲ, ಇದು ಹೊರಗಡೆಯಿಂದ ತಂದಿರೋ ತಳಿ ಇದು. ಮತ್ತೇನಾಗ್ತಾ ಇದೆ, ಇತರದ ಎಲೆ ಬಿದ್ದು ಕಾಫಿ ಗಿಡದ ಮೇಲೆ ಬಿದ್ದಾಗ ಅದು ಕರಗಲ್ಲ, ಬೇರೆ ಎಲೆಗಳಾದ್ರೆ ಕರಗೋಗಿ ಅದು ಗೊಬ್ಬರ ಆಗಿ ಕಾಫಿಗೆ ಉತ್ತಮ ಸಾವಯವ ಅಂಶ ಹೆಚ್ಚಾಗುತ್ತೆ. ಇದು ಸಿಲ್ವರ್ ಈಗ ಈ ತರ ಆಗಲ್ಲ ಅಂತ ಗೊತ್ತಾದ್ಮೇಲೆ ಜನ ಆದಷ್ಟು ಸಿಲ್ವರ್ ನ ಅವಾಯ್ಡ್ ಮಾಡ್ತಿದ್ದಾರೆ. ಈ ತರ ಅಲ್ಟರ್ನೇಟ್ ಆಗಿ ಮಾಗನಿ ತಗೊಂಡೋಗ್ತಿದ್ದಾರೆ, ಅದೇ ಅಲ್ಲದೆ ಸುಮಾರು ಹಣ್ಣು ಜಾತಿ ಗಿಡಗಳನ್ನ ತಗೊಂಡೋಗ್ತಾರೆ, ನೇರಳೆ, ಸೀಬೆ, ಮತ್ತೆ ಮಳೆ ಮರ, ಹಲಸು, ಶಿವನೆ, ಬೀಟೆ, ಈ ತರ ಎಲ್ಲಾನು ತಗೋತಾರೆ. ಇದರಿಂದ ಏನಾಗುತ್ತೆ, ಅಲ್ಲಿ ರೈತರಿಗೆ ಆದಾಯನೂ ದ್ವಿಗುಣ ಆಗುತ್ತೆ. ಪ್ಲಸ್ ಈ ನಮ್ಮ ಸ್ಕೀಮ್ಗಳಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ತಗೊಂಡ್ರೆ ಅಲ್ಲಿ ಪ್ರೋತ್ಸಾಹನೂ ಕೂಡ ಬರುತ್ತೆ. ಆ ಮರದ್ದು ಏನೋ ಒಂದು ನೆಕ್ಸ್ಟ್ ದೊಡ್ಡ ಮರ ಆದ್ಮೇಲೆ ಅದರಿಂದ ಹಣ್ಣುಗಳು ಬರ್ತವೆ, ಅದರಿಂದ ಕೂಡ ಮತ್ತೆ ಆದಾಯ ಆಗುತ್ತೆ. ಇಲ್ಲಿ ಡಬಲ್ ಡಬಲ್ ಆದಾಯ, ಒಂದು ಗಿಡ ನೆಡಕ್ಕೂ ಕೂಡ ಪ್ರೋತ್ಸಾಹನ, ಗಿಡ ಇದ್ದು ಮರ ಆದ್ಮೇಲೆ ಅದರಿಂದ ಹಣ್ಣುಗಳು ಅಥವಾ ನಮ್ಮಲ್ಲಿ NTFP ಅಂತೀವಿ, ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡಕ್ಟ್ಸ್ ಅಂತ, ಈ ಧೂಪದಿಂದ ಅಂಟು ಧೂಪು ಅದೆಲ್ಲ ಬರುತ್ತಲ್ಲ, ಅದು ನಮ್ಮಲ್ಲಿ ಸುಮಾರು ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಔಷಧಿ ಸಸ್ಯಗಳು, ಔಷಧಿ ಸಸ್ಯ. ಮತ್ತೆ ಇದೇ ವರ್ಷ ನಾವು ಹೊಸದಾಗಿ ಅಗಸೆ ಸಸಿ, ಮೇವು ಅಂದ್ರೆ ಗೋಮಾಳದಲ್ಲಿ ದನ ಕರುಗಳಿಗೆ ಮೇವು ಆಗ್ಲಿ ಅಂತ ಹೇಳಿ ಅಗಸೆ ಸಸಿಗಳನ್ನು ಕಡದಷ್ಟು ಚಿಗುರ್ತಲೇ ಇರುತ್ತೆ. ಹೌದು ಹೌದು, ಕಡದಷ್ಟು ಚಿಗುರ್ತಾನೆ ಇರುತ್ತೆ. ಇದರಿಂದ ದನ ಕರುಗಳಿಗೂ ಕೂಡ ಹಾಗೂ ರೈತರಿಗೂ ಆ ಮೇವು ಸಿಗೋದು ಇನ್ನೂ ಜಾಸ್ತಿ ಆಗುತ್ತೆ. ಮೇವು ಸಸಿಗಳು ಕೂಡ ನಮ್ಮ ಇಲಾಖೆಯಿಂದ ಮಾರ್ತಾ ಇದೆ. ಅಂದ್ರೆ ಮೇವಿನ ಮರಗಳಿಗೂ ಕೂಡ ಈ ಯೋಜನೆಯಲ್ಲಿ ಒತ್ತು ಕೊಡ್ಲಾಗ್ತದೆ. ಹೌದು, ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಆರ್ಥಿಕ ಲಾಭ ಇದರಿಂದ ಉಂಟಾಗುತ್ತೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಯಾರನ್ನು ಸಂಪರ್ಕಿಸಬಹುದು? ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸಸ್ಯ ಕ್ಷೇತ್ರದಲ್ಲಿ ನಮ್ಮ ಉಪವಲಯ ಅರಣ್ಯಾಧಿಕಾರಿ ದರ್ಶಿನಿ ಅಂತ ಇರ್ತಾರೆ, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ 9743-722-646. ಈ ಒಂದು ಸಂಖ್ಯೆಗೆ ಸಂಪರ್ಕಿಸಬಹುದು. ದರ್ಶಿನಿ ಅಂತ ಹಾಗೂ ಗಸ್ತು ಅರಣ್ಯ ಪಾಲಕರು ಚಂದ್ರಾವತಿ ಅಂತ ಇರ್ತಾರೆ, ಅವ್ರನ್ನೂ ಕೂಡ ಸಂಪರ್ಕಿಸಬಹುದು. ಅವ್ರ ಮೊಬೈಲ್ ನಂಬರ್ 797-59-795-2388. ಚಂದ್ರಾವತಿ ಅಂತ ಗಸ್ತು ಅರಣ್ಯ ಪಾಲಕರು ಇರ್ತಾರೆ. ಇದಲ್ಲದೆ ಇನ್ನು ನಮ್ಮ ಕಚೇರಿಗೆ ಬಂದು ಕೂಡ ರೈತರು ಸಂಪರ್ಕಿಸಬಹುದು. ನಮ್ಮ ಕಚೇರಿ ಇಲ್ಲಿ ಅರಣ್ಯ ಭವನದಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ವಲಯ ಅರಣ್ಯ ಅಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಅಂತ ಹೇಳಿದ್ರೆ ಅಲ್ಲಿ ಕೂಡ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ರೈತ ಬಾಂಧವರೇ, ತಾವು ಈ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಸಿಗಳನ್ನು ಪಡ್ಕೊಳ್ಳೋದಕ್ಕೆ ಉಪ ವಲಯ ಅರಣ್ಯಾಧಿಕಾರಿಗಳಾದಂಥ ದರ್ಶಿನಿ ಅವರನ್ನು ಸಂಪರ್ಕಿಸಬಹುದು. ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9743-732-246. ಇದು ಸಂಖ್ಯೆಯನ್ನು ಸಂಪರ್ಕಿಸ್ಬೋದು. ಇನ್ನೊಬ್ಬರು ಚಂದ್ರಾವತಿ ಅಂತ, ಅವರ ಒಂದು ದೂರವಾಣಿ ಸಂಖ್ಯೆ 7975-95-23-88. ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಈ ಸಸಿಗಳನ್ನು ಪಡ್ಕೊಂಡು ಅವರ ಜಮೀನುಗಳಲ್ಲಾಯಿತು ಎಲ್ಲೆಲ್ಲಿ ಅವಕಾಶ ಇದೆ ಅಂತಹ ಕಡೆ ಈ ಸಸಿಗಳನ್ನು ನೆಡೋದ್ರ ಮೂಲಕ ಏನು ಈ ಹೆಚ್ಚಿನ ಮಳೆ ಬಂದಾಗ ಭೂಕುಸಿತ ಆಗೋದು, ಪ್ರವಾಹ ಆಗೋದು, ಇಂಥ ಎಲ್ಲ ಸಮಸ್ಯೆಗಳಿಗೆ ಅವರು ಕೂಡ ಒಂದು ಅಳಲು ಸೇವೆಯನ್ನು ಸಲ್ಲಿಸಬಹುದು ಅಂತ ನಾವು ಹೇಳಬಹುದು. ಮತ್ತೆ ಇದು ರೈತರಿಗೆ ಅಷ್ಟೇ ಅಲ್ಲದೆ, ನಾವು ನಮ್ಮ ಸಾಮಾಜಿಕ ಅರಣ್ಯ ಯೋಜನೆಯಲ್ಲಿ ಸುಮಾರು ಈ ಗೌರ್ಮೆಂಟ್ ಆಫೀಸಸ್, ಗೌರ್ಮೆಂಟ್ ಕಚೇರಿ ಬಿಲ್ಡಿಂಗ್ಸ್, ಗೌರ್ಮೆಂಟ್ ಗ್ರೌಂಡ್ಸ್, ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಸ್ಥಳಗಳೇನಿದಾವೆ ಅಲ್ಲಿ ಅಲ್ಲಿ ಎಲ್ಲ ಕೂಡ ಅಲ್ಲಿ ಖಾಲಿ ಜಾಗ ಇದ್ರೆ ನಾವು ನಡತೋಪ ಮಾಡ್ತೀವಿ. ನಮ್ಮ ಇಲಾಖೆಯಿಂದಾನೆ ಅವರು ನಮಗೆ ನೇರವಾಗಿ ಸಂಪರ್ಕ ಮಾಡಿದ್ರೆ ನಾವು ಅಲ್ಲಿ ಎಷ್ಟು ಜಾಗ ಎಷ್ಟಿದೆ ಅದನ್ನ ನೋಡ್ಕೊಂಡು ಸರ್ವೆ ಮಾಡಿ ಅಲ್ಲಿ ನಮ್ಮ ಇಲಾಖೆಯಿಂದಾನೆ ನಡತೋಪ ಮಾಡಿಕೊಡ್ತೀವಿ. ಅದು ಒಂದು ಇದೆ. ಅಥವಾ ಅವರೇ ಅದನ್ನ ಗಿಡ ತಗೊಂಡೋಗಿ ನಡ್ತೀನಿ ಅಂದ್ರೆ ಅದಕ್ಕೂ ಅವಕಾಶ ಇದೆ. ನಮ್ಮ ಸಸ್ಯ ಕ್ಷೇತ್ರದಿಂದ ಅದನ್ನ ಫ್ರೀ ಆಫ್ ಕಾಸ್ಟ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಲಿ ಇವಕ್ಕೆಲ್ಲವೂ ಫ್ರೀ ಆಫ್ ಕಾಸ್ಟ್. ಅವರು ಒಂದು ಲೆಟರ್, ತಮ್ಮ ಲೆಟರ್ ಹೆಡ್ಡಲ್ಲಿ ಲೆಟರ್ ಕೊಟ್ಟರೆ ನಾವು ಸಸಿಗಳನ್ನ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ, ತಾವೇ ಅವ್ರ ಗಿಡಗಳನ್ನ ನೆಟ್ಕೋಬಹುದು. ತುಂಬ ಸಂತೋಷ ಮಯೂರ್ ಅವರೇ, ತಾವಿದುವರೆಗೂ ಈ ಅರಣ್ಯ ಇಲಾಖೆ ನಮ್ಮ ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಈ ಅರಣ್ಯ ಸಸಿಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದೆ ಈ ಮುಂಗಾರಿನ ಒಂದು ಸಂದರ್ಭದಲ್ಲಿ, ಅದರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಅರಣ್ಯ ಸಸಿ ವಿತರಣೆ ಕಾರ್ಯಕ್ರಮ ಕುರಿತು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿಗಳಾದ ಮಯೂರ್ ಕಾರ್ವೇಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,300-15,600 ರೂಪಾಯಿ, ಅರಬಿಕಾ ಚೆರಿ 7,950-8,100 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 10,400-10,600 ರೂಪಾಯಿ, ರೋಬೆಸ್ಟಾ ಚೆರಿ 5,800-6,000 ರೂಪಾಯಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತ ಮಾಹಿತಿ, ನಂತರ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಬೇಸಾಯ ಹಾಗೂ ಮೌಲ್ಯವರ್ಧನೆಯ ಬಗ್ಗೆ ಸಂವಾದ, ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಎಂಎಸ್ ದಿನೇಶ್ ಅವರೊಂದಿಗೆ ಸಂವಾದವಿದೆ. ನಿಧನ ಸುದ್ದಿ. ಚೇಲಾವರ ನಿವಾಸಿ ಪಟ್ಟಚೆರುವಳಂಡ ಪೌತಿ ಮೇದಪ್ಪಾಯಂಗಡ ಮೂವು ಸುಂದರಂಗ ಇಂದು ಮರಣಪಟ್ಟಿದ್ದು ಅಳುವದ್ದಂಡು ಬಾಯತ್ರ ಪಟ್ಟಚೆರುವಳಂಡ ಸುಂದರಂಗಡ ಆಖಿರಿ ಕಾರ್ಯ ನಾಳೆ 11 ಗಂಟೆ ರೋಳಿಲ್ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ನಿವಾಸಿ ಗುಲಾಬಿ ರೈಯವರು ಇಂದು ನಿಧನರಾಗಿದ್ದಾರೆ. ಶೇಷಪ್ಪರಯ್ಯವರ ಸಹೋದರಿ 60 ವರ್ಷ ಪ್ರಾಯದ ಗುಲಾಬಿ ರೈಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮಡಿಕೇರಿಯ ಬಂಟರ ಶಾಂತಿಧಾಮದಲ್ಲಿ ನಡೆಯಲಿದೆ. ಕೋಪಟ್ಟಿ ಗ್ರಾಮದ ಕೀಜನ ಈರಪ್ಪ ಮುದ್ದು ಅವರು ಇಂದು ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಕೀಜನ ಈರಪ್ಪ ಮುದ್ದು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ರಾಜ್ಯ ಪಾಠಕ್ರಮದ ಸರ್ಕಾರಿ ಅನುದಾನಿತ ಅನುದಾನ ಇಲ್ಲದಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತರಗತಿಗ ಇದೇ ತಿಂಗಳ 29ನೇ ತಾರೀಕಿಂದ ಶುರು ಹಾಕಿದ್ದು ಬೇಕಾದ ತಯಾರಿನ ಮಾಡಿಕೊಂಡೋಳೋ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕರಾದ ಸಿ ರಂಗದಾಮಯ್ಯನವು ತಿಳಿಸೋಳು. ಶಾಲೆ ಶುರು ಆದು ಮಕ್ಕಳಿಗೆ ಹಬ್ಬದಂಗೆ ಆಕೆ ಅವರನ್ನ ಸ್ವಾಗತ ಮಾಡಿಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಶಿಕ್ಷಕರು ಸಹಶಿಕ್ಷಕರು ಎಸ್ಟಿಎಂಸಿನವು ಸೇರಿಕೊಂಡು ಮಾಡುವೆ. ಪೂರ್ವ ತಯಾರಿ, ಮಧ್ಯಾಹ್ನದ ಊಟ, ಯೂನಿಫಾರ್ಮ್, ಶೂ, ಸಾಕ್ಸ್, ಪಾಠ ಪುಸ್ತಕ ಹಂಚುವುದು, ವಾರ್ಷಿಕ ಕ್ರಿಯಾ ಯೋಜನೆ ಹಿಂಗೆ ತಯಾರಿ ಮಾಡಿಕೊಂಡಿದ್ದು ಶಾಲೆ ಶುರು ಆದ ದಿನಂದ ಮಕ್ಕಳ ದಾಖಲಾತಿ ಸಹ ಶುರು ಆದೆ ಅಂತ ಅವು ಹೇಳೋಳು. ಇದೇ ತಿಂಗಳ 30 ಮತ್ತು 31ನೇ ತಾರೀಕು ಹೊತ್ತಾರೆ 9:30 ಗಂಟೆಯಿಂದ 4:30 ಗಂಟೆ ಮುಟ್ಟ ಮಡಿಕೇರಿನ ಮೈತ್ರಿ ಪೊಲೀಸ್ ಭವನದಲ್ಲಿ ಚೆನ್ನೈನ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ಕಡೆಯಿಂದ ಮಿಲಿಟರಿ ಪಿಂಚಣಿ ಪಡೆಯುವ ಮಾಜಿ ಸೈನಿಕರು ಕುಟುಂಬದವು ಇವರ ಕುಂದುಕೊರತೆ ನಿವಾರಣೆ ಕಾರ್ಯಕ್ರಮ ಸ್ಪರ್ಶ್ ಔಟ್ರೀಚ್ ನಡೆಯಕ್ಕಿದ್ದು ಸ್ಪರ್ಶಿಗೆ ಸೇರಿಸಿರುವ ಸಶಸ್ತ್ರ ಪಡೆಗಳ ಪಿಂಚಣಿದಾರರು ಮತ್ತು ಕುಟುಂಬದವು ಅವರ ಲೈಫ್ ಸರ್ಟಿಫಿಕೇಟ್ ಸೇರಿದಂಗೆ ಪಿಂಚಣಿಗೆ ಸಂಬಂಧಪಟ್ಟ ಏನಾರು ಕುಂದುಕೊರತೆಗ ಇದ್ದರೆ ಅವರವರ ಪಿಂಚಣಿ ದಾಖಲೆಗ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದೊಟ್ಟಿಗೆ ಹಾಜರಾಗಿ ಕುಂದುಕೊರತೆಗಳನ್ನ ಸರಿ ಮಾಡಿಸಿಕೊಳ್ಳಕ್ಕಂತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರಾದ ಬಾಲಸುಬ್ರಹ್ಮಣ್ಯಂನವು ತಿಳಿಸೋಳು. ಗ್ರಾಹಕರ ಪುಕಾರುಗಳನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡುವ ಬಗೆಯಲ್ಲಿ ಬರುವ ಜುಲೈ 8ನೇ ತಾರೀಕು ಲೋಕ್ ಅದಾಲತ್ ನಡೆಯಕ್ಕಿದ್ದು ಅಂದು ಸಂಬಂಧಪಟ್ಟವು ಇತ್ಯರ್ಥ ಆಕೆ ಬಾಕಿ ಇರುವ ಪ್ರಕರಣಗಳನ್ನ ಗುರುತು ಮಾಡಿಕೊಂಡು ಇತ್ಯರ್ಥ ಮಾಡಿಕೊಂಬಂಗೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತ ಅಧಿಕಾರಿ ಹಂಗೆ ಸಹಾಯಕ ರಿಜಿಸ್ಟ್ರಾರ್ ಶಾರದನವು ತಿಳಿಸೋಳು. ಕೊಡಗು ಜಿಲ್ಲೆಯಲ್ಲಿರುವ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2023-24ನೇ ಸಾಲಿಗೆ ಪ್ರವೇಶ ಪಡ್ಕಂಬಂಗೆ ಅಧಿಸೂಚನೆ ಹೊರಡಿಸಿದ್ದು ಆಸಕ್ತಿ ಇರುವ ಎಸ್ಎಲ್ಸಿ ಪಾಸಾದ ಅಭ್ಯರ್ಥಿಗ ಬರುವ ಜೂನ್ 7ನೇ ತಾರೀಕಿನವರೆಗೆ ಇಲಾಖೆನ ವೆಬ್ಸೈಟ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಒಪ್ಪಿಸಕ್ಕೆ. ಹೆಚ್ಚಿನ ಮಾಹಿತಿ ಬೇಕರೆ ಕಚೇರಿಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಳಕ್ಕಂತ ತರಬೇತಿ ಸಂಸ್ಥೆನ ಪ್ರಾಚಾರ್ಯರು ತಿಳಿಸೋಳು. ಮಲೇಷ್ಯಾಲಿ ನಡೆದ 19ನೇ ಅಂತಾರಾಷ್ಟ್ರೀಯ ಒಕಿನಾವಾ ಗೊಜುರಿಯೋ ಇಪೋ ಸಿಟಿ ಕರಾಟೆ ಚಾಂಪಿಯನ್ಶಿಪ್ 2023ರಲ್ಲಿ 7ರಿಂದ 10 ವರ್ಷದೊಳಗಿನ 5ನೇ ವಿಭಾಗದಲ್ಲಿ ಕೊಡಗಿನ ನಂಜರಾಯಪಟ್ಟಣದ ಕೊಳ್ಳೀರ ಯೋಗೇಶ್ ರಮ್ಯಾ ದಂಪತಿಗಳ ಮಗ ಭವಿನ್ 1 ಚಿನ್ನ ಮತ್ತು 1 ಬೆಳ್ಳಿ ಪದಕ ಪಡ್ಕೊಂಡು ಸಾಧನೆ ಮಾಡಿತು. ಬೆಳಗಾವಿಲಿ ನಡೆದ 24ನೇ ವಿಟಿಯು ಅಥ್ಲೆಟಿಕ್ಸ್ ಮೀಟ್ಲಿ ಪೊನ್ನಂಪೇಟೆಯ ಸಿಐಟಿಲಿ 2ನೇ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಿರುವ ಚೋಂದಮ್ಮ ಕೆಟಿನವು 1500 ಮತ್ತು 5000 ಮೀಟರ್ ಓಟಲ್ಲಿ 2ನೇ ಸ್ಥಾನ ಪಡ್ಕೊಂಡಳು. ಜೂನ್ 13ರಿಂದ ಚೆನ್ನೈಲಿ ನಡೆಯಕ್ಕಿರುವ ಸ್ಕ್ವಾಶ್ ವರ್ಲ್ಡ್ ಕಪ್ 2023ಕ್ಕೆ ಭಾರತದ ಹೆಸರುಪಟ್ಟ ಸ್ಕ್ವಾಶ್ ತಾರೆ ಕೊಡಗು ಜಿಲ್ಲೆನ ಜೋಶ್ನಾ ಚಿನ್ನಪ್ಪ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದು ಇವು ಸುಮಾರು 19 ಸಲ ರಾಷ್ಟ್ರೀಯ ಚಾಂಪಿಯನ್ ಆಗಿರುವ ದಾಖಲೆ ಪಡ್ಕೊಂಡಳು. ಅಲ್ಲದೆ 2014ರಲ್ಲಿ ಕಾಮನ್ವೆಲ್ತ್ಲಿ ಚಿನ್ನ, 2018ರಲ್ಲಿ ಬೆಳ್ಳಿ, 2022ರ ಡಬಲ್ಸ್ ವರ್ಲ್ಡ್ ಕಪ್ಲಿ ಸಹ ಚಾಂಪಿಯನ್ ಆಗಿದ್ದು. ಕರ್ನಾಟಕ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಗ್ರಾಹಕ ಸಂರಕ್ಷಣಾ ಕಾಯ್ದೆ ನಡೀಲಿ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆಲಿ ಜೂನ್ 1ನೇ ತಾರೀಕು 8ಗಂಟೆಯಿಂದ 8:30 ಗಂಟೆ ಮುಟ್ಟ ಮಡಿಕೇರಿ ಆಕಾಶವಾಣಿಲಿ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮ ನಡೆಸಿಕಿದ್ದು ಗ್ರಾಹಕರು ಆಕಾಶವಾಣಿನ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ಪಡ್ಕಣಕ್ಕೆ ಹಂಗೆ ತಮ್ಮ ಪ್ರಶ್ನೆಗಳನ್ನ ಮಿಂಚಂಚೆ ಕನ್ಸ್ಯೂಮರ್ ಗ್ರೇವಿಯನ್ಸಸ್ ಕ್ವೇರೀಸ್ ಎಟ್ ಜಿಮೇಲ್ ಡಾಟ್ ಕಾಮ್ನ ಮುಖಾಂತರ ಇದೇ ತಿಂಗಳ 31ನೇ ತಾರೀಕಿನೊಳಗೆ ಕಳಿಸಿಕೊಡಕ್ಕಂತ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ರಿಜಿಸ್ಟ್ರಾರ್ ಮತ್ತು ಆಡಳಿತಾಧಿಕಾರಿನವು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ ಮತ್ತು ಜಿಲ್ಲಾ ಹಾಫ್ಕಾಮ್ಸ್ ಇವರ ಕೂಡುಕೂಟಲ್ಲಿ ನಾಳೆಯಿಂದ 28ನೇ ತಾರೀಕು ಮುಟ್ಟ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಆವರಣದಲ್ಲಿ ಮಾಯಿನಣ್ಣು ಮತ್ತು ಹಲಸಿನಣ್ಣು ಮೇಳ ನಡೆದಿದೆ. ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10 ಗಂಟೆಗೆ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಆವರಣದಲ್ಲಿ ನಡೆದಿದೆ. ಆರೋಗ್ಯ ಅಮೃತ ಅಭಿಯಾನದಡಿಯಲ್ಲಿ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆದು ಉದ್ಯೋಗ ಖಾತ್ರಿ ಯೋಜನೆ ನಡೆಯಲ್ಲಿ ಕಾರ್ಯನಿಸ್ತಿರುವ ಕೂಲಿ ಕಾರ್ಮಿಕರ ಆರೋಗ್ಯದ ಬಗ್ಗೆಲಿ ಜಿಲ್ಲಾನ ಎಲ್ಲಾ ನರೇಗಾ ಕೂಲಿ ಕಾರ್ಮಿಕರಿಗೆ ಉಚಿತ ಆಗಿ ಈ ಕಾರ್ಯಕ್ರಮ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಕಾಲೂರು ಗ್ರಾಮತ್ರ ಕಾರೇರ ಒಕ್ಕಡ ನಾಗಪ್ರತಿಷ್ಠರ ಮಾರಿಪತ್ಲ ಇದೇ ತಾರೀಖು ಇರೋ ತಾರಂಗ ಬುಳ್ಯಾಚ ಪೋಲು 10 ಗಂಟೆ ಇಂಜ ಪಲತರ ಪೂಜೆ ಪುನಸ್ಕಾರ ನಡ್ಪದುಂಡು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಊರರ ಭಕ್ತ ಮಾಜನೆಲ್ಲ ಬಂತು ದೇವ್ರ ಆಶೀರ್ವಾದ ಪಡೆದುಂಡು. ಕಾಲೂರು ಗ್ರಾಮತ್ರ ಕಾರೇರ ಒಕ್ಕಕಾರ ಕಟ್ಟಂಡಿತು. ಉಡುಗಿನ ಉದ್ಯೋಗಾಕಾಂಕ್ಷಿಗಳಿಗೆ ಅದ್ಭುತ ಅವಕಾಶ, ಕಲ್ಯಾಣಿ ಮೋಟಾರ್ಸ್ ವತಿಯಿಂದ ಉದ್ಯೋಗ ಮೇಳ. ಹಲವು ಹುದ್ದೆಗಳಿಗೆ ನೇಮಕಾತಿಗಾಗಿ ಇದೇ 26ರಂದು ಮಡಿಕೇರಿಯ ಕೊಡವ ಸಮಾಜ ಕಾಂಪ್ಲೆಕ್ಸ್ ನಲ್ಲಿರುವ ಹೋಟೆಲ್ ಫೋರ್ಟ್ ಮರ್ಕಾರದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಆಸಕ್ತರು ತಮ್ಮ ಸ್ವವಿವರ, ಮಾರ್ಕ್ ಶೀಟ್, ಸ್ಯಾಲರಿ ಸ್ಲಿಪ್ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂಪರ್ಕಿಸಿ 9845378454. ಮಗ್ಗುಲ ಗ್ರಾಮ ಶ್ರೀ ಪಾಲ್ತಿರಿಕೆ ಅಯ್ಯಪ್ಪ ಕ್ಷೇತ್ರದಲ್ಲಿ ಅಷ್ಟಬಂದ ಬ್ರಹ್ಮಕಲಶೋತ್ಸವ ಪಿಂಜ ಪುನಃಪ್ರತಿಷ್ಠಾಪನೆ ಇಂದಲಿಂಜಿ 27ನೇ ತಾರೀಕು ಕೆತ್ತನೆ ಪಲತರ ಪೂಜಾ ಕಾರ್ಯತೋಡೆ ನಡಪ. ಊರುಕಾರ ಊರರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಭಕ್ತಾದಿಯಲ್ಲ ಬಂತು ದೇವರ ಆಶೀರ್ವಾದ ಪಡೆದೋಣಂದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ಕೊಟ್ಟು ಕತ್ತಿರ ಒಕ್ಕಡ ಕಾರಣೋ ತೆರೆ ಪಿಂಜ ಅಂಜಿಕುಟ್ಟು ಮೂರ್ತಿಯಡ ತೆರೆ ಇದೇ ಇರೋ ತಾರಂಗ ಬೊಳ್ಳ್ಯಾಚೆ ಬೈಟ್ರಿಂಜ ಇರೋ ತೇಳಂಗ ಚೆನೆಯಚೆ ಮಜ್ಜನ ದಂಡು ಗಂಟೆ ಕೆತ್ತನೆ ಕೋಪಟ್ಟಿ ಗ್ರಾಮತ್ಲುಳ್ಳ ಒಕ್ಕ ಆರೋಳತ್ಲು ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗದ್ಯ ಊರುಕಾರ ಸಂಸಾರಡೆ ಬಂತು ಗುರುಕಾರಣ ಪಿಂಜ ಮೂರ್ತಿಯಡ ಆಶೀರ್ವಾದ ಪಡೆದೋಣಂದು ಕೊಟ್ಟು ಕತ್ತಿರ ಒಕ್ಕಕಾರ ಕಟ್ಟಣಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ರಾಜ್ಯ ಪಠ್ಯಕ್ರಮತ್ರ ಸರ್ಕಾರಿ ಅನುದಾನಿತ ಅನುದಾನರಹಿತ ಪ್ರಾಥಮಿಕ ಪಿನ್ನ ಹೈಸ್ಕೂಲ್ಗೆ ಇದೇ ತಿಂಗಳ 29ನೇ ತಾರೀಕಂಜ ಸ್ಕೂಲ್ ಶುರು ಅಪ್ಪನಗುಂಡು ಪೋಂಡ್ಯಾನ ತಯಾರಿ ಮಾಡಿಯವನಕ್ಕೆ ಸ್ಕೂಲ್ ಶಿಕ್ಷಣ ಪಿನ್ನ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಸಿ ರಂಗದಾಮಯ್ಯವು ಅಣಿತು. ಮಕ್ಕಳ ಸ್ವಾಗತ ಮಾಡುವಕ್ಕೆ ಬೋಂಡ್ಯಾನ ಎಲ್ಲ ತಯಾರಿನ ಶಿಕ್ಷಕಂಗ ಎಸ್ಡಿಎಂಸಿ ಕೂಡಿತು ಮಾಡೊಂಡು ಪೂರ್ವಭಾವಿ ತಯಾರಿ, ಮಜ್ಜನತ್ರ ಬಿಸಿಯೂಟ, ಯೂನಿಫಾರ್ಮ್, ಪಠ್ಯಪುಸ್ತಕ ಕೊಡುಪೋ ಕಾಲತ್ರ ಕಾರ್ಯಕ್ರಮ ಇನ್ನತ್ತ ತಯಾರಿನ ಮಾಡಿಯುವನಕ್ಕೆ ಅವುಣ್ಣಚಿ. ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಅನುದಾನರಹಿತ ಒಟ್ಟು 501 ಪ್ರೈಮರಿ ಸ್ಕೂಲ್ ಪಿನ 170 ಹೈಸ್ಕೂಲ್ ಉಂಡು. ಒಟ್ಟು 671 ಸ್ಕೂಲಲ್ಲಿ ಮೇ 29 ಕ್ಲಾಸ್ ಶುರುವಾಪ ಅಂದು ಅವುಣ್ಣಚಿ. ಪೊನ್ನಂಪೇಟೆ ತಾಲೂಕರ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಲು ಆರೋಗ್ಯ ಅಮೃತ ಅಭಿಯಾನತ್ರಡಿಲ್ ನರೇಗಾ ಕೂಲಿ ಕಾರ್ಮಿಕಂಗಡ ಪಣ್ಯ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ಅವು ಮೊಳಿಯಿಟ್ಟತು. ಉದ್ಯೋಗ ಖಾತ್ರಿ ಯೋಜನೆ ರಡಿಲ್ ಕಾರ್ಯನಿಸಿಯಂಡುಳ್ಳು ಕಾರ್ಮಿಕಂಗಡ ಆರೋಗ್ಯ ಕಾತೋನುಟ್ಟಲು ಜಿಲ್ಲೆಯ ಎಲ್ಲ ನರೇಗಾ ಕೂಲಿ ಕಾರ್ಮಿಕಂಗಕ್ಕೆ ಬಣ್ಯ ಆರೋಗ್ಯ ತಪಾಸಣೆ ನಡೆತುಚಿ. ಈ ನರತು ಸಹಾಯಕ ನಿರ್ದೇಶಕಂಗಳಾದ ಶ್ರೀನಿವಾಸ್, ತಾಲೂಕು ಐಸಿಯು ಸಂಯೋಜಕ ನರೇಂದ್ರ ಕೂಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಚತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿನ ತೋಟಗಾರಿಕಾ ಇಲಾಖೆ, ಪಿನ ಹಾಪ್ಕಾಮ್ಸ್ರ ಕೂಡುಕುಟತ್ತು ನಾಳೆಂಜ 28 ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ಲ್ ಚಕ್ಕೆ ಪಿನ ಮಾಂಗೆ ಮೇಳ ನಡಪದುಂಡು. ಚೆನ್ನೈರ ಕೇಂದ್ರೀಯ ಪಿಂಚಣಿ